ಏ ನಾವೇನೇನ ನೋಡಕ್ಲ ಈ ಹೊಸಿಗೆ ಮನೆ ಹುಲ್ಲು ಕೃಷಿ ಏನೇನೋ ಬತ್ತದಲ್ಲ ಅದನ್ನೇ ನೋಡೋದು. ಅಲ್ಲ ನಾನು ನಿನ್ನೇನಾರು ಬೇರೆ ನೋಡ್ತಿರ್ತೀಯ ಅಂತನ್ನ ಏನ್ ನೋಡ್ತಿರ್ತೀಯ ಅಂತ ಕೇಳ್ದೆ. ಅದನ್ನೇ ನಾನೇ ಹೇಳ್ದೆ ಹಿಂಗೆ ಏನೇನು ಸಾಕಕ್ಕೆ ಎಲ್ಲ ಏನೇನು ಹಾಕ್ಬೇಕು ಹಸುಗಳಿಗೆ, ಮತ್ತೆ ಏನೇನು ಮೇವು ಆ ತರದೆಲ್ಲ ಹಾಕ್ಬೇಕಲ್ವಾ, ಅದಕ್ಕೆ ಅದೆಲ್ಲ ನೋಡ್ತಾ ಇರ್ತೀನಿ. ನೀನು ಕಣ್ಣಾಕ್ಬಿಟ್ಟು ಅದಕ್ಕೆ ಕಣ್ಣೇನಿಲ್ಲ ಕಣ್ಣಿ ಕಾಣಂಗೆ ಇಟ್ಕೊಂಡಿದ್ದಲ್ಲ ಅದಕ್ಕೆ ಹಂಗಂತ ಕೇಳ್ದೆ. ಈಗ ನೋಡು, ಈಗ ಒಂದು 15-20 ದಿನದಲ್ಲಿ ಮಳೆ ಆಗಿದ್ದು, ಈಗ ನಿನ್ನೆ ಮೊನ್ನೆಯಿಂದವ ಮೋಡ ಆಯ್ತೈತೆ ಮಳೆ ಬತ್ತಿಲ್ಲ, ಮೋಡ ಆಯ್ತೈತೆ ಮಳೆ ಬತ್ತಿಲ್ಲ. ಈಗ ನಾನು ಈಗ ಒಂದು 15 ದಿನದಲ್ಲಿ ಎಣೆ ಹಿಂಗೆ ಸಿಕ್ತಾಗ ಹೇಳಿದ್ದೆ, ಈಗ ನೋಡು ಮಳೆ ಬೇರೆ ಆಯ್ತೈತೆ, ಈಗ ಹೊಕ್ಕೆ ಪಕ್ಕೆ ಎಲ್ಲ ಹೊಡೆದಿದೀವಿ, ಈಗೇನ್ ತಕ್ಷಣಕ್ಕೆ ಕಾಳು ಪೊಳ ಹಾಕೊಳ್ಳೋದ ಅಥವಾ ಬೇರೆ ಏನಾರು ಮಾಡೋದ ಅಂತ ಕೇಳ್ತಿದ್ದೆ. ಅವನು ಏನಾರು ಮಾಡೋಣ ಅಂತ ಹೇಳಿದ್ನಪ್ಪ, ಆದ್ರೂ ಒಂದು ಹತ್ತತ್ರ ವಾರ್ಮೆ ಆಯ್ತಪ್ಪ ಅವ್ನು ಸಿಕ್ಕಿ ಬಾಯಿ ಲೋಸಿ ಆ ಕಡೆ ಮಾನ ಕಡೆ ಹೋಗಿ ನೋಡ್ಕೊಬರಣ ಹೋಗನಗರ. ಓ ಅಣ್ಣ. ಓ ಶಂಕರಣ. ಅಲ್ಲ ನೀನು ಮಳೆ ಬಿತ್ತು ನೀನು ಹೊಲ ಸೇರ್ಕೊಬಿಟ್ಟು ಅಥವಾ ಮನೆ ಒಳಗಡೆ ಕೂತ್ಕೊಬಿಟ್ಟು ಅರ್ಥ ಆಯ್ತಿಲ್ಲಪ್ಪ. ಏ ಅದು ಏನಾಗೈತೆ ಅಂದ್ರೆ ಶಂಕರಣ, ಈ ವಾತಾವರಣವೇ ಸರಿ ಇಲ್ಲಪ್ಪ ಇತ್ತೀಚೆಗೆ. ಅಲ್ಲ ಇತ್ತೀಚೆಗೆ ಅನ್ನಕ್ಕಿಂತವ ನನಗ್ ತಿಳಿದ ಮಟ್ಟಿಗೆ ನಾವು ಚೆನ್ನಾಗಿ ಬುದ್ಧಿ ಬಂದಾಗ್ಲಿಂದ ಸರಿನೇ ಇಲ್ಲ ಅಂತ ಅನಿಸ್ತೈತೆ. ಇಲ್ಲ ಇಲ್ಲ ಬುದ್ಧಿ ಬಂದಾಗಿತ್ತು ಸ್ವಲ್ಪ, ಯಾಕೆಂದ್ರೆ ಸರಿನೋ ತಪ್ಪು ಅಂತ ಗೊತ್ತು ಮಾಡ್ಕೋಬೇಕು, ಸರಿಯಾಗಿರೋದು ಅನುಭವಿಸಬೇಕಲ್ಲ ನಾವು. ಹಂಗಾಗಿ ಯಾಕೆ ಈಗ ನೋಡು, ಈಗ ಮಳೆ ವಾತಾವರಣ ಸರಿ ಇಲ್ಲ, ಬಿಸಿಲಿನ ವಾತಾವರಣ ಸರಿ ಇಲ್ಲ, ಚಳಿ ವಾತಾವರಣ ಸರಿ ಇಲ್ಲ, ಮಣ್ಣು ಸರಿ ಇಲ್ಲ, ಗಾಳಿ ಸರಿ ಇಲ್ಲ, ಬೆಳಕು ಸರಿ ಇಲ್ಲ, ಆಮೇಲೆ ಜನದ ವಾತಾವರಣ ಸರಿ ಇಲ್ಲ. ಅಲ್ಲ ಈಗ ಇಷ್ಟು ಹೇಳ್ದಲ್ಲ, ಇಷ್ಟಕ್ಕಿಂತ ಕೊನೆದಾಗಿ ಹೇಳ್ದಲ್ಲ, ಆದ್ರೂ ಸರಿಯಾಗಿದ್ದಿದ್ರೆ ಎಲ್ಲ ವ್ಯವಸ್ಥೆ ಸರಿ ಆಗ್ಬಿಡೋದು. ಏನಪ್ಪಾ ಅಂತ ಅಂದ್ರೆ ವಾತಾವರಣ ಶಂಕರಣ, ಈಗ ನೋಡಪ್ಪ ನೀನಾದ್ರೆ ಹುಡಿಕೊಂಬತ್ತೀಯ ಮಾತಾಡಿಸ್ತೀಯ, ನಾನ್ ನಿನ್ ಹುಡ್ಕೊಂಬತ್ತೀನಿ, ಇದ್ರಲ್ಲಿರೋ ಸುಖ ಬೇರೆದ್ರಲ್ಲಿಲ್ಲ. ಅದು ನಿಜ ಬಿಡು. ಯಾಕೆ ಅಂತ ಅಂದ್ರೆ ಈ ನಮ್ ಮನೆ ಹಿಂದ್ಗಡೆ ಮುಂದ್ಗಡೆ ಇರೋಲ್ಲವ, ಈ ಹೊಸ ವರ್ಷ ಆಗ್ಲಿ ಹಬ್ಬ ಆಗ್ಲಿ ಎದ್ರಿಗೆ ಸಿಗ್ತಾರೆ ಮಾತಾಡಕ್ಲ. ಅಂದ್ರೆ ನಾನೀಗ ಯಾನಕ್ಕೆ ಹೈಟೆಕ್ ಅಂತ ಹೇಳ್ದೆ ಗೊತ್ತಾ, ಮೊಬೈಲ್ ಅಲ್ಲ ಒಂದ್ ವಿಷಯ ಕಲ್ಸ್ಬಿಡ್ದು ಪಕ್ಕದಲ್ಲೇ ಇರ್ಲಿ, ಒಂದ್ ಫೋನ್ ಮಾಡಕ್ಕಲ್ಲ ಒಂದ್ ವಿಷಯ ಕಲ್ಸ್ ಅದೇನಾರ ಬಂದೊಳ್ತಾ ಇದ್ದ ವಾಟ್ಸಪ್ ವಾಟ್ಸಪ್ ಎಂತದ ಸಾಂಬಾರ್ ಸೊಪ್ಪು ಮೆಣಸಿನ ಸೊಪ್ಪು ಅಂತ ಅನ್ಕೊಂಡು ಅದೆಲ್ಲ ಕಳ್ಸೋದಾಯ್ತದೆ ಹೊರತು ಎದುರುಗಡೆ ಸಿಕ್ಕಿದ್ರುವೆ ಕತ್ತೆತ್ ನೋಡಕ್ಕಿಲ್ಲ ಅಂತೀನಿ. ಕತ್ತೆತ್ ನೋಡೋದ್ರಲ್ಲಿ ನೋಡ್ಬಿಟ್ರೆ ನೋಡಿದ್ನಲ್ಲ ಅಂತ ಹೇಳ್ಬಿಟ್ಟು ಭಾರಿ ಕಷ್ಟಪಟ್ಟನೆ. ಅದು ಹೆಂಗೆ ಅಂತಂದ್ರೆ ಈಗ ಚಂದಕನೆ ಗಡಿಲ್ಲ ಹಂಗೆ, ಇಲ್ಲಿ ಬೆಳಗ್ಗೆ ಸಿಕ್ಬಿಟ್ಟು ಮಾತಾಡ್ಕೊಂಡು ಒಳಗೆ ಹೋಗಿರ್ತಾನೆ, ಅಲ್ಲಿಂದ ಪುಸ್ತಕನೊಂದು ಮೆಸೇಜ್ ಕಳ್ಸಿರ್ತಾನೆ, ಹುಟ್ಟು ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಅದನ್ನ ಬಾಯಿ ತುಂಬಾ ಹೇಳಿದ್ರೆ ಮನಸ್ಫೂರ್ತಿ ಹೇಳಿ ಮನೇಲಿ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಮಜ್ಜಿಗೆಯೋ ನೀರೋ ಕುಡ್ಕೊಂಡು ಪಾನ್ಕೊ ಕುಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹಬ್ಬ ಶುಭಾಶಯ ಹೇಳಿದ್ರೆ ಹೆಂಗಿರ್ತದೆ. ಹೌದೌದು. ಅದಕ್ಕೆ ಈ ವಾತಾವರಣ ಸರಿ ಇಲ್ಲ ಅಂತ ಅಂದಲ್ಲ, ವಾತಾವರಣವೇ ಸರಿ ಇಲ್ಲ. ಈಗ ನೋಡಪ್ಪ ಈಗ ನೀನ್ ಹೇಳ್ದಲ್ಲ, ಈಗ ಒಂದ್ ವಾರದಿಂದವ ನನಗಂತೂ ಏನೋ ಮಂಗಳೂರ್ನಲ್ಲೋ ಬಾಂಬೆಲೋ ಇದನ್ನೇನೋ ಅನಿಸ್ತೈತೆ. ಅಲ್ಲ ಸತ್ಯವಾಗ್ಲು ಅಷ್ಟೊಂದು ಬಿಸಿಲು ಬಿಡು. ಬಿಸಿಲು ಆ ಬಿಸಿಲು ಜೊತೆಗೆ ಈ ಮೋಡ ಬೇರೆ ಕಟ್ಕೊಬಿಡ್ತದ, ಈ ಒಂಥರ ಅದೇನೋ ಅಂತಾರಲ್ಲಪ್ಪ ಹ್ಯುಮಿಡಿಟಿ ಅಂತ ಹೇಳ್ಬಿಟ್ಟು ಒಂಥರ ಮಬ್ಗತ್ಲೆ ತರ ಒಂಥರ ಒಂಥರ ಈ ವಾತಾವರಣದಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಆದಾಗ ನಮ್ಗೆ ಅದಾಗಲ್ಲ, ನಮ್ಗೆ ಇಲ್ಲ ಬಿಸಿಲಿರ್ಬೇಕು ಇಲ್ಲ ಮಳೆ ಹೋಗ್ಬೇಕು. ಈ ನಡ ಅಂತರ ಐತಲ್ಲ, ಈ ನಡ ಅಂತರ ಭಾರಿ ತೊಂದರೆ ಮಾಡ್ತದ ನಮ್ಗೆ. ಅದಕ್ಕೆ ನಾನ್ ಅನ್ಕೊಂಡೆ ಅಣ್ಣ, ಈಗ ನೋಡು ಈಗ ಇದು ಹೈಟೆಕ್ ವಿಚಾರ ಮಾತಾಡಕ್ಕೆ ಅಂತೇಳಿ ಬಂದಾಗ, ಈಗ ಚಂದ್ರಕ್ಕ ಮೀನಕ್ಕಂಗಿಂತ ಹೈಟೆಕ್ ಆಗ್ಬಿಟ್ಲು. ಅವಳು ಹೈಟೆಕ್ ಯಾವಾಗ್ಲೂ, ಯಾಕೆಂದ್ರೆ ನಮ್ ಮೀನಕ್ಕ ಹೈಟೆಕ್ ಆಗಿ ಬರೀ ಬ್ಯಾಂಕಿಗೆ ಹೋದು ದುಡ್ಡು ಇರೋದು ದುಡ್ಡು ತರೋದು ಆಗೊಮ್ಮೆ ಈಗೊಮ್ಮೆ ಅದು ಅಸ್ಲೇಟ್ತಾರೆ ಅಂತದ್ದು ಟಾಬ್ ಆಗ್ಯೂಬಾ ಅದನ್ನಿಟ್ಕೊಂಡು ಅದ್ರಲ್ಲಿ ತರ್ಸ್ಕೊತಾಳಂತದವ ನೋಡೋಳು. ಈಗ ನೋಡಿದ್ರೆ ನಮ್ಮ ಚಂದ್ರಕ್ಕ ಶುರು ಮಾಡ್ಕೊಂಡು ಆಮೇಲೆ ಕೇಳೋತಿಗೆ ಅಂತಂದ್ಲು, ನಾನು ದನಕರಿಗೆ ಏನ್ ಮೇವ್ ಹಾಕ್ಬೇಕು ಅದನ್ನ ಮಾತ್ರ ನೋಡ್ತಿರ್ತೀನಿ ಅಂತವ, ಬೇರೆ ನೋಡಕ್ಕಲ್ಲ ಅಂತಂದ್ಲು. ನಾನೇನಾರು ಕೇಳಿದ್ ನಾ ಬೇರೆ ನೋಡ್ತೀನಿ ಅಂತವ, ಏನ್ ಮಾಡ್ತಿರ್ತೇಕ ಅಂತಂದೆ. ಏನಿಲ್ಲ ಕಾರಣ, ಕೃಷಿ ಪಸಿಗೆ ಬೇಕಾದಿತ್ತು, ದನಕರಿಗೆ ಬೇಕಾಗಿತ್ತು, ಅದಕ್ಕೆ ಬೇಕಾಗಿರೋ ನೋಡ್ತಾ ಇದೀನಿ ಅಂದಿರ ಆಗಿತ್ತು, ಏನು ನೋಡಕ್ಕಲ್ಲ ಅಂತಂದ್ಲು. ಏನು ನೋಡಕ್ಕಿಲ್ಲ ಅಂತಂದ್ಮೇಲೆ ನೋಡ್ದೆ ಇರ್ತಾಳ. ಇದು ಎಲ್ಲ ಹೆಂಗೆ ಅಂತ ಅಂದ್ರೆ ಶಂಕರಣ, ಈ ಎಲ್ಲ ಒಂಥರ ಕೆಲಸ ಸಿಕ್ಕದಂಗೆ ಇವೆಲ್ಲವ. ಯಾವಲ್ಲ ವಿವೋ ಎಂತ ಹೇಳ್ದಲ್ಲಪ್ಪ ನೀನಾಗ್ಲೇ ಆ ಮೊಬೈಲ್ ಒಳಗ್ ಬತ್ತವಲ್ಲ ಎಂತೆಂತವ ಅವೆಲ್ಲವ ಹೆಂಗೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳು, ಇವರೆಲ್ಲ ಮನ್ಸೋ ಹೆಚ್ಚು ಸ್ವಯಂ ಸೇವಕರ ತರ ಹೋಗ್ಬಿಟ್ಟು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು. ಅದು ಏನ್ ಬರೀ ಇಷ್ಟೊತ್ತು ಅಷ್ಟೊತ್ತು ಅಂತ ಅಲ್ಲ, ರಾತ್ರಿ ಕತ್ತು ಬಗ್ಗಿಸ್ಕೊಳ್ಳೋದು ಉಜ್ಜೋದು ಉಜ್ಜೋದು ಉಜ್ಜೋದು. ಇಲ್ಲಿ ಎರಡ್ ಸಮಸ್ಯೆ ಆಯ್ತವೆ ನೀನ್ಕಿ ಹೇಳ್ತೀನಿ. ಒಂದ ಬೆನ್ ನೋವು ಕುತ್ಕೆ ನೋವು ಬರೋದಕ್ಕೆ ಕತ್ಪಕ್ ಸಂದೇ ನೋಡ್ತಿರ್ತಾರ, ಆಯ್ತಾ, ಕೈ ನೋವು ಸೊಂಟ ನೋವು ಬರೋದಕ್ಕೆ ಬಿರಳ ಆಡಿಸ್ತಾನೆ ಇರ್ತಾರ. ಸೊ ಹಂಗಾಗಿ ಇದಿಷ್ಟು ಕೂಡ ದೇಹದ ಮೇಲೆ ಹೆಚ್ಚಿನ ಪರಿಣಾಮ ಬೀರಿ ಬೇಗ ಆರೋಗ್ಯ ಕೆಡಿಸ್ಕೊತಾ ಇರೋದು ಇದು ಮೊದಲು ಅಂತ ನಾನು ಹೇಳಕ್ಕೆ ಖುಷಿ ಪಡ್ತೀನಿ ನಾನು. ಹೌದೌದು ಅಲ್ವಾ. ಈಗ ಈಗ ನಾನು ಅನ್ಕೊಂಡಿರೋದೇನು ಅಂತ ಅಂತ ಅಂದ್ರೆ, ಎಷ್ಟೋ ಜನಕ್ಕೆ ಕೆಲ್ಸ ಇಲ್ಲ, ಕೆಲ್ಸಿಗ್ಲಿ ಕೆಲ್ಸಿಗ್ಲಿ ಅಂತ ಹೇಳ್ಬಿಟ್ಟು ಭಾರಿ ಪರಿತಪ್ಪಿಸ್ತಾರೆ. ಕೆಲಸ ಸಿಕ್ಕಿದ ಮೇಲೆ ಕೆಲಸ ಮಾಡಕ್ಕಿಲ್ಲ. ಇಲ್ಲಿ ನೋಡ, ಸಂಬಳ ಇಲ್ಲ, ಸಾರಿಗೆ ಇಲ್ಲ, ಎಂತದಿಲ್ಲ, ಮೊಬೈಲ್ ಹಿಡ್ಕೊಳ್ಳೋದು, ಉಜ್ಜೋದು ಉಜ್ಜೋದು ಉಜ್ಜೋದು. ಆ ಕಂಪ್ನಿಗಳು ಬೆಳಿತಾವೆ. ಅವೆಲ್ಲ ಕೇಳಿದ್ರೆ ಅದೆಂತದ್ದು ಜೀಬಿನ ಗಿಬಿನ ಅಂತ, ಜಿಲೇಬಿನ ಅಂತ ಎಂತ ಹಾಕ್ಸ್ಕೊತಾರವ, ಅದ್ ಖಾಲಿ ಆಗ್ಬೇಕಂತೆ. ಅದ್ ಖಾಲಿ ಆಗದಂಗ್ ಮಾಡ್ಬಿಟ್ಟವ್ರ ಈಗ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಓಹೋ, ಅದಕ್ಕೆ ನಂಗಾರೆ ಇದು ರೆಸ್ಟ್ಲೆಸ್ ಪುರ್ಸತ್ತಿಲ್ಲ, ಹಂಗ್ ನೋಡ್ಕೊಂಡ್ ಅದನ್ನ ಉಚ್ಚತಾನೆ ಇರೋದು ಕೆಲಸ ಅಂತವ. ಈಗ ಹಂಗಿಲ್ಲ ಅಂದಿದ್ರೆ ಈ ಜಿಬಿ ಮುಗ್ದೋತ್ರೆ ಕತ್ತಿ ಮುಗೀತು ಫೋನ್ ಇಂದ ಬಿಸಕದೆಯ. ಓಹೋ, ಇನ್ನೇನೈತೆ ಅದ್ರೊಳಗೆ? ಅಂತ ಶರ್ಟಿಗೆ ಜೋಬ್ ಇದ್ದಂಗೆ ಮೊಬೈಲ್ ಜಿಬಿ. ಈಗ ನೀನು ಏನಾರು ಹೇಳು ಚಂದ್ರಕ್ಕ. ಈಗ ನೀನ್ ಏನ್ ತಿಳ್ಕೊಂಡೆ ಅದನ್ನ ನಮಗ್ ಹೇಳ್ಬೇಕಾಗಿರೋದು. ಈಗ ನಾನು ಕೇಳಿತ್ ಅದಕ್ಕೆಯ, ಹೈಟೆಕ್ ಅಂತ ಹೇಳಿದೆ ಅಂತಂದ್ರೆ ನಿನ್ನ ರೇಕ್ಸಕ್ ಹೇಳಿತಲ್ಲ, ನೀನು ಕೆಲವೊಂದು ವಿಚಾರನ ಹೈಟೆಕ್ ಆಗಿ ತಿಳ್ಕೊಂಡಿರ್ತೀಯ, ಅದಕ್ಕೆ ಅದನ್ನ ಹೇಳಿ ಅಂತವ ನಾನು ಯೋಚನೆ ಮಾಡ್ದೆ. ಈಗ ನೋಡು, ಹಣೆ ಹೇಳ್ದಂಗೆ ನಾನು ನಾಲ್ಕೈದು ಸಲ ಸಿಕ್ತಾಗಲ್ಲ ಅದನ್ನೇ ಮಾತಾಡ್ತಾ ಇರ್ತೀವಿ, ಆಯ್ತಾ? ನೀನು ವಾರ ವಾರನು ಸಿಗಕ್ಕಲ್ಲ, ಅಲ್ಲೋಯ್ತಿ ಇಲ್ಲೋಯ್ತಿಯ, ಎಲ್ಲಿ ಹೋಗಿರ್ತೀಯ ಅಂತ ನಮಗೆ ನೀ ಬಂದ ಮೇಲೂ ಹೇಳಕ್ಕಲ್ಲ, ಏನೂ ಇಲ್ಲ. ಈಗ ನಾನು ಹೇಳೋದು, ಈಗ ನಾವು ನಮ್ಮ ಭೂಮಿಯ ತಯಾರ ಮಾಡ್ಕೊಂಡಾಯ್ತು ಅಂದ್ರೆ ಎರಡೆರಡು ಮೂರ್ ಮೂರು ಹುಕ್ಕೆ ಉತ್ತಾಗೋಯ್ತು, ಆಯ್ತಾ? ನಾನು ಅಂದ್ರೆ ನನ್ನ ಹತ್ರ ಜಾಸ್ತಿ ದನಕರುಗಳು ಇಲ್ದೇ ಇರೋದ್ರಿಂದ ಸಿಕ್ಕಿ ತಗೊಂಡೋಗಿ ಏನ್ ತಿಪ್ಪೇನ್ ಮಾಡ್ತಿತ್ತಲ್ಲ, ಹಂಗೆ ತಗೊಂಡೋಗಿ ಹೊಲಕ್ಕೆ ಅಲ್ಲಲ್ಲ ಹಾಕ್ತಾ ಇದ್ದೆ. ಈಗ ಸದ್ಯಕ್ಕೆ ಅದಷ್ಟೇ ಆಗಿರೋದವ ನನ್ನ ಕೈಲಿ ಗೊಬ್ಬರ ಹಾಕಕ್ಕೆ. ಈಗ ಏನ್ ಗೊಬ್ಬರ ಹಾಕ್ಲಿ ಹೇಳು, ಏನ್ ಬೆಳೆ ಬೆಳಿಲಿ ಹೇಳು. ಏನ್ ಗೊಬ್ಬರ ಹಾಕ್ತೀಯ ಅಂತಂದ್ರೆ ನಾನ್ ನೋಡ್ತೀನಪ್ಪ. ಅಲ್ಲ, ಹಂಗೆ ನೀನ್ ಏನ್ ಗೊಬ್ಬರ ಹಾಕ್ಲಿ ಮಾಡ್ಲಿ ಅಂತಂದ್ರೆ ಹೇಳಕ್ ಹಾಕಿಲ್ಲ, ನೀನ್ ಏನ್ ಬೆಳಿತೀಯ ಅದ್ರ ಮೇಲೆ ಅದು. ನೀನ್ ಏನ್ ಜೋಳ ಹಾಕ್ತೀಯ, ರಾಗಿ ಹಾಕ್ತೀಯ, ಆಲೂಗಡ್ಡೆ ಹಾಕ್ತೀಯ, ಕಳ್ಳಕಳ್ ಹಾಕ್ತೀಯ, ಶುಂಠಿ ಹಾಕ್ತೀಯ, ಅದ್ರ ಮೇಲೆ ಅಂದ್ರೆ ಈಗ ನಾನು ಏನ್ ಬೆಳೆ ಬೆಳಿತೀನಿ ಅದಕ್ಕೆ ಪೂರಕವಾಗಿ ಗೊಬ್ಬರ ಹಾಕ್ಬೇಕು. ಎಲ್ಲದಕ್ಕೂ ಒಂದೇ ಹಾಕಿರಿ ಆತ. ಅಲ್ಲ, ಈಗ ನೋಡು, ಈಗ ನೀನ್ ಕಣಂಗೆ ಚಂದ್ರಕ್ಕ ಅಣೆ ಹೇಳ್ದಂಗೆ, ಈಗ ನಾನು ಯಾವತ್ತೂ ಇಂತಿಂತ ಗೊಬ್ಬರಗಳಂತ ಹಾಕಲಿಲ್ಲ. ಹೆಂಗಿರೋ ನಮ್ದು ಏನು ದನಕರ ಇದ್ದಿದ್ದು, ಒಂದೆರಡ್ ಮೂರು ಆಡಿದ್ದು, ಒಂದಷ್ಟು ಕೋಳಿಗಳಿದ್ದೋ, ಅದ್ರದಷ್ಟೆಲ್ಲ ಗೊಬ್ಬರ ತಗೊಂಡೋಗಿ ಒಂದ್ ಕಡೆಗೆ ಹಾಕಬಿಟ್ಟು ಅದನ್ನ ಹಂಗೆ ಎರ್ಚ್ಕೊಂಡು ಒಂದೆರಡು ಎರಡೆರಡು ಒಕ್ಕೆ ಉತ್ಕೋತಿದ್ದು, ಮತ್ತೆ ತೀರಾ ಅನಿವಾರ್ಯ ಅಂತಂದಾಗ ಮಾಮೂಲಿ ಅವ್ರು ಎನ್ ಪಿ ಕೆ ಇದ್ವಲ್ಲ ಅಂತಂದು ಹಾಕತ್ತಿದ್ದು. ಹೊರತುಪಡಿಸಿದ್ರೆ ಈಗ ಇಂತಿಂತ ಬೆಳಗ್ಗೆ ಇಂತಿಂತದೇ ಹಾಕ್ಬೇಕು ಅಂತವ ನೋಡು, ಹೈಟೆಕ್ ಆಗಿದ್ದು ಒಂದ್ ರೀತಿ ಎಷ್ಟು ಒಳ್ಳೇದಾಯ್ತು ಅನ್ನೋದಕ್ಕೆ ಹಣೆ. ಈಗ ಅಂದ್ರೆ ಯಾವ್ಯಾವ್ದಕ್ಕೆ ಏನೇನ್ ಹಾಕ್ಬೋದು ಅಂತೀಯ? ಈಗ ನಾವು ಬರೀ ಹಂಗೆ ಬಾರಿ ಸಂಕುಚಿತವಾಗಿ ಆಲೋಚನೆ ಮಾಡಬಾರ್ದು ಶಂಕರಣ್ಣ. ಸಂಕುಚಿತವಾಗಿ ಆಲೋಚನೆ ಮಾಡಿ ಮಾಡಿ ಮಾಡಿ ಇವತ್ತು ನಮ್ ಬದುಕಿಂಗ್ ಆಗಿರೋದು. ಸ್ವಲ್ಪ ವಿಸ್ತಾರವಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಏನ್ ವಿಶಾಲವಾಗಿ ಯೋಚನೆ ಮಾಡ್ತೀಯ, ಏನ್ ವಿಸ್ತಾರ ಮಾಡ್ತೀಯ? ಯಾಕೆ ಅಂತ ಅಂದ್ರೆ ನೋಡುವಾಗ ಹಿಂದೆಲ್ಲವ ಶಂಕರಣ್ಣ, ನಾನು ನೀನು ಕಾಣ ಹಂಗೆ ಗಾಡಿ ಕಟ್ಕೊಳಿವ, ಗೋಡ್ ತಂದ ಹಾಕಿವ, ಮಣ್ಣು ತಂದು ಹಾಕಿವ, ತಿಪ್ಪೆ ಗೊಬ್ಬರ ತಂದು ಹಾಕಿವ, ಹಸಿರುಲೆ ಗೊಬ್ಬರ ಮಾಡ್ಕೊಳಿವ. ಈಗ ಅವೆಲ್ಲ ಬಿಟ್ಬಿಟ್ಟು ಏನ್ ಒಳ್ಳೆ ದುಡ್ಡು ಕೊಟ್ಟರೆ ಸಿಗ್ತದೆ ಅಂತ ಅನ್ಕೊಂಡು ಒಂದ್ ಚೀಲ ಹಾಕೊಳ್ಳೋದು ತಾಂಬರೋದು, ಚೀಲ ಹಾಕೊಳ್ಳೋದು ತಾಂಬರೋದು. ಕಳೆದಲ್ಲ ಸಿಕ್ತಾಗ ಹೇಳಿದೀಗ ನನಗೆ ನೆನಪಾಯ್ತು, ಆರಂಭದಲ್ಲಿ ಹೆಂಗೋ ಎತ್ತಿನ ಗಾಡಿ ಇರೋದು, ಒಂದ್ ಚೀಲ ಎರಡ್ ಚೀಲ ತಂದ್ಕೊಬಿಟ್ರೆ ಮತ್ತಿನ್ನು ಎತ್ತಿನ ಗಾಡಿಯಿಂದ ಪೇಟೆಗೆ ಹೊಡಿತಿದ್ದಿಲ್ಲ ಗೊಬ್ಬರ ತರಕ್ಕೆ, ಆಯ್ತಾ? ಅದಾದ್ಮೇಲೆ ಸೈಕಲ್ ಬಂತು, ಅದನ್ನ ಸ್ಕೂಟರ್ ಬಂತು. ಈಗ ಯಾಕಪ್ಪ ಹೇಳ್ತೀಯ, ಕಾರಿನ ಡಿಕ್ಕಿ ತುಂಬ್ಕೋಬತ್ತಾರೆ, ಕಾರಿನ ಡಿಕ್ಕಿ ತುಂಬ್ಕೊಬಂದು ಚೆಲ್ಲದಾಯ್ತು. ಕಳೆದ್ಬಾರ್ದಾಗೆ ಅಣ್ಣಯ್ಯ, ಹಿಂಗೆ ಒಂದು ಹಾಸನದಿಂದ ಆಚೆ ಒಂದು ಕಾರ್ಯಕ್ರಮ ಇತ್ತು, ಹೋಗ್ಬೇಕಾರಂಗೆ ದಾರಿ ಉದ್ದಕ್ಕೂ ನೋಡ್ಕೊಂಡು ಹೋಯ್ತೀನಿ, ಟ್ರ್ಯಾಕ್ಟರ್ನಲ್ಲೆಲ್ಲ ಮಣ್ಣು ಹೊಡಿತಾ ಇದ್ರು ಕೆರೆ ಮಣ್ಣ. ನಾನು ನಿನಗೆ ಒಂದ್ಸಲ ಹೇಳಿದೆ ನೆನಪಿರ್ಬೇಕು, ಇದು ಸರಿಯಾದ ಸಮಯ ಈ ಗೋಡು ಪಾಡು ಕೆಮ್ಮಣ್ಣು ಅಂತ ಮಾಡ್ಕೊಂಡಕ್ಕೆ ಅನುಕೂಲ ಅಂತ ಹೇಳಿ ಅಂತ. ಈಗ ಅದ್ರ ಜೊತೆಗೆ ನೀವ್ ಒಂದಷ್ಟು ಹಿಂಡಿ ಪಂಡಿ ಹಾಕಂದ್ರೆ ಹೆಂಗಿರ್ತದೆ ಅಂತೀಯ? ಈಗ ಹಾಕಕ್ ಹಾಕಲ್ಲ ಶಂಕರಣ್ಣ, ಅದು ಹಿಂಡಿ ಗೊಬ್ಬರ ಅಂತ ಅಂದ್ರೆ ನೋಡು, ಹಿಂಡಿ ಒಂದ್ ಬಾರಿ ಒಳ್ಳೆ ಪದಾರ್ಥ ಅದು. ನಾವ್ ಬೇರೆ ಗೊಬ್ಬರ ಏನ್ ಹಾಕ್ತಿವೋ ಅದೆಲ್ಲ ಅದಕ್ಕೂ ಒಳ್ಳೆ ಪದಾರ್ಥ ಇದು. ಯಾಕೆ ಅಂತ ಅಂತಂದ್ರೆ ನೋಡೀಗ, ಈ ಒಂದ್ ಗಿಡ ಅಂತ ಅಂದ್ರೆ ಆ ಗಿಡದಲ್ಲಿ ನಾವ್ ಎಲ್ಲ ಭಾಗನು ಬಳಕೆ ಮಾಡ್ತೀವಿ. ಒಂದಿಷ್ಟು ಸೌದೆ ಮಾಡ್ಕೋತೀವಿ, ಒಂದಿಷ್ಟು ತಿಂತೀವಿ, ಕಾಯಿ ಪಾಯಿ ಎಲ್ಲ ತಿಂತೀವಿ, ಎಲೆಲ್ಲ ನಾವು ಹಸಿರು ಗೊಬ್ಬರ ಮಾಡ್ಕೊಳ್ಳೋದು, ಈ ತರದ್ದೆಲ್ಲ ಮಾಡ್ತೀವಿ. ಈ ಎಲ್ಲಾವ್ಕಿಂತಲೂ ಬಾರಿ ಶ್ರೇಷ್ಠವಾದದ್ದು ಅಂತ ಅಂದ್ರೆ ಹಿಂಡಿ. ಆಮೇಲೆ ನೀನು ಹೇಳಿದ ತಕ್ಷಣ ನನ್ಗೆ ಇನ್ನೊಂದು ಜಪ್ತೆ ಆಯ್ತು ಅಣ್ಣಯ್ಯ. ಈಗ ಹಿಂಡಿ ಗೊಬ್ಬರವ ನಾನು ಕೇಳಿದ ಮಟ್ಟಿಗೆ ತೋಟದ ಬೆಳೆಗಳಿಗೆ ಮಾತ್ರ ಅಂತ, ಈ ತೋಟಗಾರಿಕೆ ಬೆಳೆ ಇರ್ತಾವಲ್ಲ ಅಂತ ಮಾತ್ರ ಬಳಸ್ಕೊಳ್ದು ಅಂತ ಅನ್ಕೊಂಡಿದ್ದೆ. ನಮ್ಗೆ ಬಯಲಸೀಮೆ ಪದಾರ್ಥಕ್ಕೂ ಎಲ್ಲಕ್ಕೂ ಹಾಕಬಹುದಾ? ಎಲ್ಲಕ್ಕೂ ಹಾಕಬಹುದು. ನಾನು ಏನ್ ಹೇಳಕ್ ಹೊರಟೆ ಅಂತ ಅಂದ್ರೆ ಶಂಕರಣ್ಣ, ಈ ಹಿಂಡಿ ಆಯ್ತಲ್ಲ, ಈ ಹಿಂಡಿ ಯಾಕೆ ಬಾರಿ ಶ್ರೇಷ್ಠ ಅಂತೀನಿ ಅಂತ ಅಂತಂದ್ರೆ, ಬೇರೆ ಎಲ್ಲಾ ಗೊಬ್ಬರನು ನೀನು ತೆಗೆದಿಟ್ಬಿಡು ಒಂದ್ ಸೈಡ್ಗೆ, ಅದೆಲ್ಲದಕ್ಕಿಂತಲೂ ಜಾಸ್ತಿ ಇದರಲ್ಲಿ ಪೋಷಕಾಂಶಗಳು ಇರ್ತವಂತ. ಯಾಕೆ ಅಂತ ಅಂದ್ರೆ ಈಗ ನೋಡು, ನಾವು ಈಗ ಎಲೆ ತಿನ್ನಕ್ಕಲ್ಲ, ಆ ಒಂದು ಕಡ್ಡಿ ತಿನ್ನಕ್ಕಲ್ಲ, ಆ ಕಾಂಡ ತಿನ್ನಕ್ಕಲ್ಲ, ಯಾಕೆ ಕಾಂಡ್ಲೆ ತಿಂತೀವಿ ಅಂದ್ರೆ ಅದು ರುಚಿಕಟ್ಟಾಗಿರ್ತದೆ ಅಂತ ತಿಂತೀವಿ. ರುಚಿಕಟ್ಟಾಗಿರ್ತದೆ, ಯಾಕೆ ರುಚಿಕಟ್ಟಾಗಿರ್ತದೆ ಅಂದ್ರೆ ಇದೆಲ್ಲದ್ರದ್ದು ಪೋಷಕಾಂಶ ಅದೊಂದು ಹೀರ್ಕೊಂಡು ಅದ್ರಲ್ಲಿ ಇರ್ತದೆ ಅಂತ. ಅದ್ರಲ್ಲಿ ಯಾವಾಗ್ಲೂ ಕಾಳುಗಳು ಇರ್ತಾವಲ್ಲ, ಆ ಕಾಳಲ್ಲಿ ಒಳ್ಳೆ ಪೋಷಕಾಂಶಗಳು ಇರ್ತಾವಂತ. ಯಾಕೆ ಅಂತ ಅಂದ್ರೆ ಈ ಗಿಡ ಕಾಳು ಬಿಡೋದು ಯಾಕೆ ಅಂತ ಅಂದ್ರೆ ತನ್ನ ವಂಶವ ಅಭಿವೃದ್ಧಿ ಮಾಡ್ಕೊಳ್ಳಕ್ಕೆ. ಹಂಗಾಗಿ ಎಷ್ಟು ಸತ್ವ ಇರ್ತದ ಆ ಗಿಡದಲ್ಲಿ, ಅಷ್ಟು ಸತ್ವನು ತೆಗೆದು ಅದಕ್ಕೆ ತುಂಬಿಸೋದು. ಅದಕ್ಕೆ ತುಂಬಿಟ್ಟು ಅದಕ್ಕೆ ಅದು ಅಷ್ಟು ರುಚಿಕಟ್ಟಾಗಿರೋಂಥದ್ದು, ಅಷ್ಟೊಂದು ಪೋಷಕಾಂಶ ಇರೋಂಥದ್ದು. ಈಗ ನೋಡುವ ಹಿಂಡಿಗಳ ಹಿಂದೆಲ್ಲ ಬಾರಿ ಬಳಕೆ ಮಾಡರು, ಆಮೇಲೆ ಬಿಟ್ಬಿಟ್ರು ಅದ ಏನು ಅಂತ ಅಂತ ಬಿಟ್ಬಿಟ್ರು. ಆಮೇಲೆ ಅದ್ ಬುಡಕ್ ಒಂದ್ ಕಾರಣ ಇದ್ಬಿಡು, ಈಗ ನಂದು ನಿಂದು ತಪ್ಪು ಅಂತ ಹೇಳಕ್ ಆಗ್ತಿಲ್ಲ. ಈಗ ನಮ್ಮೂರಲ್ಲೆಲ್ಲ ಗಾಣ ಇರ್ತದ, ಒಂದ್ ಊರ್ಗೆ ಒಂದಲ್ಲ ನಾಲ್ಕು ಐದು ಗಾಣ ಹೋಗೋದು, ಹಿಂಡಿ ಕೇಳ್ಕೊಳ್ಳೋದು, ತಗೊಂಬರೋದು, ಅದ್ ಬಳಕೆ ಮಾಡೋದು, ಹಿಂಗ್ ಮಾಡೋದು. ಈ ಗಾಣ ಎಲ್ಲ ಹೋಗ್ಬಿಟ್ವಲ್ಲ, ಗಾಣ ಎಲ್ಲ ಹೋಗಿ ಫ್ಯಾಕ್ಟ್ರಿ ಬೆಂಗಳೂರಲ್ಲ ಮೈಸೂರಲ್ಲ ಈಗ ಅಲ್ಲಿ ಹೋಗ್ಬಿಟ್ಟು ಯಾರ್ತಾರು ಅಲ್ವಾ, ಆಯ್ತಾ. ಹಂಗಾಗಿ ಅದೆಲ್ಲ ಬಿಟ್ಬಿಟ್ರು. ಆಮೇಲೆ ನೋಡು, ಇಲ್ಲಿ ಕಡಲೆಕಾಯಿ ಬೆಳೆಯೋದು, ಇಲ್ಲಿ ಹತ್ತಿ ಬೆಳೆಯೋದು, ಇಲ್ಲಿ ಕುಸುಬೆ ಬೆಳೆಯೋದು, ಅದ್ ತಗೊಂಡೋಗಿ ಯಾರಿಗೋ ಮಾರೋದು, ಅವನ್ ತಗೊಂಡೋಗಿ ಅಲ್ಲಿ ಇಲ್ಲ ಎಣ್ಣೆ ಮಾಡ್ಕೊಳ್ಳೋದು, ಆಯ್ತಾ. ಆ ಎಣ್ಣೆ ಮತ್ ನಮ್ಮೂರಿಗೆ ಅಂಗಡಿಗೆ ತಂದು ಕೊಡೋದು, ಆಯ್ತಾ. ಅದ್ರ ಹಿಂಡಿ ತಂದು ಮತ್ ನಮ್ಮ ಅಂಗಡಿ ಒಳಗೆ ಇಡೋದು, ನಮ್ಮೂರಲ್ಲಿರೋ ಅಂಗಡಿಗೆ ತಂದು ಇಡೋದು. ಹಿಂಗೆ ಸಮಸ್ಯೆ ಆಯ್ತು ಶಂಕರಣ್ಣ. ಹಂಗಾಗಿ ಹಿಂಡಿ ಬಗ್ಗೆ ನಾವು ಜ್ಞಾನ ಬಿಟ್ಬಿಟ್ಟು. ಯಾಕೆ ಅಂತ ಅಂದ್ರೆ ನಮ್ಮನ್ನೇ ತಗೊಂಡೋಗಿರ್ತಾರೆ, ನಾರ್ಕಾಸ್ ಮೂರ್ಕಾಸ ತಗೊಂಡೋಗ್ಬಿಟ್ಟು ರೂಪಾಯಲ್ಲಿ ಮಾರಕ್ ಬರ್ತಾರೆ ನಮ್ಗೆ. ಇದು ಬೇಜಾರಾಕಲ್ ಎಂತನಗಾದ್ರು ಬೇಸರ ಅಂತಂದ್ರೆ ಒಂದ್ ರೂಪಾಯಿ ನಾವ್ ಮಾರ್ಬಿಟ್ಟು ಹತ್ತು ರೂಪಾಯಿ ನಾವು ತಗೋಬೇಕು ಅಂತಂದ್ರೆ ನೋಡೋಣ, ಹೇಳ ಕೈ ಬಿಟ್ಬಿಟ್ರದ ಬೇಡ, ಇದು ಯಾಕೆ ಬೇಕು ಅಂತ ಅನ್ಕೊಂಡು. ಆಮೇಲೆ ಹಿಂಡಿ ನೋಡು, ಸಾಮಾನ್ಯವಾಗಿ ಈ ಎಣ್ಣೆ ಕಾಳು ಇರ್ತಾವಲ್ಲ, ಎಣ್ಣೆ ಕಾಳಿನಲ್ಲೇ ಹಿಂಡಿ ಮಾಡೋದು. ಈಗ ಯಾವ್ದಪ್ಪ, ಶೇಂಗಾ ಹಿಂಡಿ, ಸೂರ್ಯಕಾಂತಿ, ನೆಲಗಡಲೆ, ಸೋಯಾ ಅವರೆ, ಎಳ್ಳು, ಹುಚ್ಚೆಳ್ಳು, ತೆಂಗಿನಕಾಯಿ, ಹೊಂಗೆ, ಹರಳು, ಆಮೇಲೆ ಬೇವು, ಹಿಪ್ಪೆ, ಇಂಥವೆಲ್ಲದ್ರಲ್ಲೂ ಎಣ್ಣೆ ಅಂಶ ಇರ್ತದೆ. ಎಣ್ಣೆ ಅಂಶ ಇರೋ ಅಂತದನ್ನ ನಮ್ಗೆ ಹಿಂಡಿ ಆಗಿ ಸಿಗುತ್ತೆ, ಆಯ್ತಾ. ಅಂದ್ರೆ ಅದನ್ನ ಪೂರ್ತಿ ಚೆನ್ನಾಗಿ ಹಿಂಡ್ಬಿಟ್ಟು ಅದ್ರಲ್ಲಿ ಸಾರಾಂಶ ರಸಪಸ ಎಲ್ಲ ತಗಂದ್ಮೇಲೆ, ಎಣ್ಣೆ ತಗಂದ್ಮೇಲೆ ಅದೇನು ಗಷ್ಟ ಉಳಿತದೆ, ಅದೇ ಹಿಂಡಿ ಅಂತ ಬಳಸ್ತೀವಿ ಅಲ್ಲ. ಹಿಂಡಿ ಇಪ್ಪೆ ಮಾಡೋದು ಅಂತಾರಲ್ಲ, ಇಪ್ಪೆ ಅಂದ್ರೆ ಹಿಂಡಿ ಅಂತ ಇನ್ನೇನು ಅಲ್ಲ, ಹಿಂಡ್ಬಿಟ್ಟು ಇಪ್ಪೆ ಮಾಡೋದು ಅಂತ. ಕಾಳಿರ್ತಾವ ಚೆನ್ನಾಗಿ, ಎಣ್ಣೆ ಬಣ್ಣ ಎಲ್ಲ ತುಂಬ್ಕೊಂಡು ಚೆನ್ನಾಗಿರ್ತವೆ, ಅದ್ ಹಿಂಡದು ಹಿಪ್ಪೆ ಆಯ್ತದೆ. ಉಳ್ಕಳ ಅಂತದ್ದೇನು ಹಿಂಡಿ, ಅದ್ರಲ್ಲೊಂಚೂರು ಎಣ್ಣೆ ಅಂಶ. ಅಂದ್ರೆ ಈಗ ನೀನ್ ಹೇಳಿದ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ಕಬ್ಬು ಅನ್ಕೊಳಪ್ಪ, ಕಬ್ಬನ ಹಿಂಡಾದ್ಮೇಲೆ ಅದನ್ನ ತೆಗೆದು ರದ್ದಿ ಆಯ್ತಲ್ಲ, ಅದನ್ನ ತೆಗ್ದು ಬಿಸಾಕ್ತಾರೆ, ನಾವೇನ್ ಮಾಡ್ತೀವಿ ರಸ ಕುಡ್ಕೋತೀವಿ, ಹಂಗೆ ಆ ರದ್ದಿನ ಬಳಸಬಹುದು. ಅದೇ ತರ ನೀನ್ ಈ ಹಿಂಡಿ ಅಂತ ಹೇಳ್ತಾ ಇದೀಯ. ಆಮೇಲೆ ಹಿಂಡಿ ಅಂತ ಅಂದ್ರೆ ಬರೀ ನೀನ್ ತಂದ್ಬಿಟ್ಟು ಹೊಲಕ್ಕೆ ಅಕ್ಕ ಮಾಡ್ಕ ಅಂತ ಅಲ್ಲ, ಮತ್ತೆ ಈಗ ತಿನ್ನ ಹಿಂಡಿ ಒಂದಷ್ಟು ಇರ್ತವೆ, ತಿಂದನೆ ಇರೋ ಹಿಂಡಿ ಒಂದಷ್ಟು ಇರ್ತವೆ ಇರ್ತವೆ. ಆಯ್ತಾ, ಈಗ ನಾನು ಆಗ್ಲೇ ಹೇಳಿದ್ನಲ್ಲಪ್ಪ, ನೆಲಗಡಲೆ, ಸೋಯಾ ಅವ್ರೆ, ಸಾಸಿವೆ, ಸೂರ್ಯಕಾಂತಿ, ಕುಸುಬೆ, ಎಳ್ಳು, ಹುಚ್ಚೆಳ್ಳು, ತೆಂಗಿನಿಂಡಿ ಇರ್ತಾವಲ್ಲ, ಇವನ್ನ ಎರಡ್ ತರದಲ್ಲಿ ಬಳಕೆ ಮಾಡಬಹುದು. ಹೆಂಗೆ? ಒಂದು ಮನುಷ್ಯರು ತಿನ್ನ ಅಂತದ್ದು, ಆಯ್ತಾ. ಅದ್ರಲ್ಲಿ ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ಅದು ಬೇರೆ ಇನ್ನೇನು ಅಲ್ಲಪ್ಪ. ಈಗ ಕಡಲೆಕಾಯಿ ಹಿಂಡಿ ಅಂತ ಅಂದ್ರೆ ಕಡಲೆಕಾಯಲ್ಲಿ ಮಾಡಿರೋದು, ಎಣ್ಣೆ ತಗೊಂಡು ಉಳಿದಿರೋ ಅಂಶ. ಈಗ ಅದ ಕಡಲೆಕಾಯಿ ಚಿತ್ರಾನ್ನಕ್ಕೆ ಹಾಕೊಟ್ಟು ಬಿಡ್ತೀಯ ನೀನು, ಕೊಟ್ಟು ತಿನ್ಕತ್ತೀಯ ಅಲ್ವಾ? ಹಂಗೆ ಅದ್ರಲ್ಲಿ ಇರ್ತದೆ, ಆಯ್ತಾ. ಅದನ್ನ ಒಂದು ನಾವು ಬಳಕೆ ಮಾಡಬಹುದು, ಈಗ ಬೇಕಾದ್ರೆ ಕಡಲೆ ಮಿಠಾಯಿ ಮಾಡಕ್ ಬಳಕೆ ಮಾಡ್ಕೋಬಹುದು, ಇನ್ನೊಂದೇನೋ ಒಂದು ಮಾಡ್ಕೊಳಕ್ಕೆ ಹಿಂಡಿನ ಹಿಂಡಿನ ಅಂತ ಅಂದ್ರೆ ಶುದ್ಧವಾಗಿರ್ಬೇಕು, ಮನುಷ್ಯರು ತಿನ್ನ ಅಂತ ಮಟ್ಟಕ್ಕೆ ಇರಬೇಕು, ಯೋಗ್ಯವಾಗಿರ್ಬೇಕು. ಈಗ ಏನ್ ತಗೊಂಡೋಯ್ತು ಶೇಂಗಾ ಇಲ್ಲ ಇದ ನೆಲಗಡಲೆ, ಅದೆಲ್ಲ ಕಲ್ಲು ಕಡ್ಡಿ ಎಲ್ಲ ಆರಿಸ್ಬಿಟ್ಟು ನೀಟಾಗಿ ಮಾಡಿದ್ರೆ ಚೆನ್ನಾಗಿರ್ತದೆ, ಅದ್ರಲ್ಲಿ ಪಲ್ಲು ಇರಕ್ಕಲ್ಲ, ಮಣ್ಣು ಇರಕ್ಕಲ್ಲ, ಎಂತದ್ದು ಇರಕ್ಕಲ್ಲ. ಅತ್ತಂದ್ ಬೇಕಾದ್ರೆ ಬೇರೆ ಬೇರೆ ಬೇರೆ ಬೇರೆ ತರ ಸ್ವೀಟ್ ಮಾಡ್ಕೋಬಹುದು, ಬಳಸ್ಕೋಬಹುದು. ಏನ್ ಹೊಸಿ ಗಮ ಗಮ ಆತದ ಶಂಕರಣ್ಣ? ಅದು ಅಲ್ಲ, ಎಣ್ಣೆ ಬಿಡಿಸೋ ಜಾಗದಲ್ಲಿ ಗಾಣ ಅಲ್ಲೈತೆ ಅಂತಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ವರ್ಗೇನು ಅದ್ರದ್ದು ವಾಸನೆ ಪತ್ತನ ಇರ್ತದೆ, ಇಂತ ಕಡೆ ಇಂತದೊಂದು ಗಾಣ ಇರಬಹುದು ಅಂತ ಗೊತ್ತಾಯ್ತದೆ. ಈಗ ನೋಡು, ಈಗೆಲ್ಲವ ಹೊಸ ಫ್ಯಾಷನ್ ಒಂದ್ ಬಂದ್ಬಿಟ್ಟೈತೆ. ಈಗ ನೋಡು, ತೆಂಗಿನಕಾಯಿ ಇಲ್ದನೆ ನಾವು ಅಡಿಗೆ ಮಾಡಕ್ ಹಾಕಲ್ವಾ? ಈಗ ತೆಂಗು ಇಂಗು ಇದ್ಬಿಟ್ರೆ ಮಂಗನ ಅಡಿಗೆ ಮಾಡ್ತದೆ ಅಂತ ಹೇಳ್ತಾರೆ. ಅಂದ್ರೆ ತೆಂಗಿರ್ಬೇಕು ಅಂತ ಹೇಳ್ಬಿಟ್ಟು, ತೆಂಗಿದ್ರೆ ರುಚಿಯಾಗಿರ್ತದೆ ಅಂತ ಹೇಳ್ಬಿಟ್ಟು. ಈಗ ಸಮಸ್ಯೆ ಏನಾಗಿರೋದು ಅಂತ ಅಂದ್ರೆ, ತೆಂಗಿನಕಾಯಿ ತಂದು ಸುಲಿಬೇಕು, ಅದ್ ಒಡಿಬೇಕು, ಅದ್ ತುರಿಬೇಕು, ಮತ್ತದ ಅರಿಬೇಕು, ಇದ್ಯಾಕ್ ಬೇಕು ಅಂತ ಅನ್ಕೊಂಡು ಈ ಸುಮಾರು ಜನ ಪ್ಯಾಟ್ರಲ್ ಅಲ್ಲವ ತೆಂಗಿನಕಾಯಿ ಬೇಡ ಅಂತಾರೆ, ಅದ್ರ ಸವಾಸವೇ ಬೇಡ ಅಂತಾರಂತೆ. ಅಂದ್ರೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ತಂದದ್ ಯಾರು ಸುಲಿಯರು, ಸುಲಿಯಕಾಯ್ತದ ಕಾಯೇ ಬೇಡ ಅಂತ ಸುಲಿದ್ರಿಂದ ಮಡಿಯಕಾಯ್ತದ? ಈಗೆಲ್ಲ ಮನೆ ಮೇಲೆ ಕಟ್ಕೊಂಡಿರ್ತಾರಪ್ಪ, ಯಾವ್ದೋ ಒಂದ್ ಮೂರನೇ ಫ್ಲೋರ್ ಅಲ್ಲಿ ಕೂತ್ಕೊಂಡು ಒಂದ್ ತೆಂಗಿನಕಾಯಿ ಹೊಡೆದ್ರೆ ಬೆಳ್ತಾನೆ ಕಳಿಕೆ ಅನ್ನೋ ಮಟ್ಟಕ್ಕಾಯ್ತದೆ. ಇಂತ ಎಲ್ಲ ಸಮಸ್ಯೆ ಇರೋದ್ರಿಂದ ಅದ್ರ ಇದೇ ಬೇಡ ಅಂತ, ಸವಸೆ ಬೇಡ ಅಂತ ಅನ್ಕೊಂಡು ಈಗ ತೆಂಗಿನ ಎಣ್ಣೆ ಅಂತ ಮಾಡಕ್ ಶುರು ಮಾಡೋದು. ಕೊಬ್ಬರಿ ಎಣ್ಣೆ ಮೊದ್ಲಿಂದ್ಲು ಮಾಡ್ತಾರೆ, ಆಯ್ತಾ. ಅಲ್ಲಿ ಉಳಿತದಲ್ಲ ಆ ಹಿಂಡಿ, ಅದ್ ತಂದ್ ಇಟ್ಕೊಂಡು ಸಾರಿಗೆ ಉದುರ್ಸೋದಂತದ. ಈ ಕೊಬ್ಬರಿ ಹಿಂಡಿಯ ಇಲ್ಲ ತೆಂಗಿನ ಹಿಂಡಿ ಇದ್ ತಂದು ಉದುರ್ಸ್ಕೊಳ್ಳೋದು. ಅದು ಒಂಥರ ಪಾಕೆಟ್ ಒಳಗೆ ಮಾಡಿ ಹಾಕಿಟ್ಟಿರ್ತಾರೆ ಅದನ್ನು ಬಾಟ್ಲಲ್ಲಿ. ದುಡ್ಡನ್ನ ಫಿಕ್ಸ್ ಮಾಡೋರ ಇಷ್ಟು ಅಂತವ, ಅದ್ರಲ್ಲಿ ಇಷ್ಟು ಪರ್ಸೆಂಟ್ ಇರ್ತದೆ ಎಣ್ಣೆ ಇರ್ತದೆ, ಇಷ್ಟು ಪರ್ಸೆಂಟ್ ಸ್ವೀಟ್ ಇರ್ತದೆ ಅಂತ ಅದ್ಮೇಲೆ ಬರ್ತಾರೆ. ಅತ್ತಂದ್ ಮನೇಲಿ ಇಟ್ಕೊಂಡು ಏನ್ ಕಾಯ್ತರಂಗಿಲ್ಲ, ಸುಲಿಯಂಗಿಲ್ಲ, ಒಡೆಯಂಗಿಲ್ಲ, ತುರಿಯಂಗಿಲ್ಲ, ಬರೀ ಪುಡಿ ತಗೊಂಡು ಉದುರಿಸೋದಷ್ಟೇ. ಈ ಕೆಳಗಡೆ ಮನೆಯವರು ಏನ ಎತ್ತಾಕಿರೋ ಮ್ಯಾಗಡೆ ಹಂಗ ಇದೆಲ್ಲ ತಪ್ಪಿಸಕ್ಕೋಸ್ಕರವ ಆತರ ಮಾಡ್ಕೊಂಡು ಹಿಂಗೆ ನಾವು ಬಳಸೋ ಅಂತ ಹಿಂಡಿಗಳು ಒಂದಷ್ಟು. ಇನ್ನೊಂದಷ್ಟು ನಾವು ದನಕರಿಗಂತೂ ಮೊದ್ಲಿಂದ ಕೊಟ್ಕೊಂಡ್ ಬರ್ತೀವಿ, ಯಾವ್ದಾರ ಒಂದ್ ಹೊಸ ಹಾಲು ಕೊಡ್ತದೆ ಅಂತ ಅಂದ್ರೆ ಮೊದ್ಲು ಬ್ಯಾಗ್ ತಗೊಂಡು ಹೋಗೋದು ಹಿಂಡಿ ತರಕ್ಕೆ, ಆಯ್ತಾ. ಹಿಂಗ್ ಇಲ್ಲಿ ಬಳಕೆ ಮಾಡ್ಕೋಬಹುದು. ಇದಷ್ಟೇ ಅಲ್ಲದೆ ಶಂಕರಣ್ಣ, ಅದ ಈಗ ನಾವು ಗಿಡಗಳು ಬೆಳೆಯಕ್ಕೂ ನಮ್ ಬೆಳೆಗುವೆ ಕೃಷಿಗೂ ಅಲ್ಲೂ ಬಳಕೆ ಮಾಡಬಹುದು ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ನಾನು ಆಗ್ಲೇ ಹೇಳ್ದಂಗೆ ಸಾಕಷ್ಟು ಪೋಷಕಾಂಶ ಇರ್ತದೆ. ಅದಕ್ಕೆ ತೆಂಗಿನ ಹಿಂಡಿ ಕಡಲೆ ಹಿಂಡಿ ಅವೆಲ್ಲ ಹಾಕೋದ್ ಬೇಡ. ಯಾಕೆಂತಂದ್ರೆ ಬಳಕೆ ಮಾಡಿ ಹೆಚ್ಚಾಯ್ತು ಅಂದ್ರೆ ಬೇಕಾದ್ರೆ ತಂದು ಹಾಕೋಣ ಅದನ್ನ, ಆಯ್ತಾ. ಅದಕ್ಕೆ ಅಂತಲಯ್ಯ ಈ ಹರಳಿನ ಹಿಂಡಿ, ಮಂಗೆ ಹಿಂಡಿ, ಬೇವಿನ ಹಿಂಡಿ, ಹಿಪ್ಪೆ ಹಿಂಡಿ ಇವೆಲ್ಲ ಅವೆ. ಇವನ್ ತಂದು ಹಾಕಬೇಕು. ಅದರಲ್ಲಿ ಒಂದು ಪೋಷಕಾಂಶ ಇರ್ತದೆ ಒಂದೇದಾಗಿ. ಎರಡನೇದಾಗಿ ಅದ್ರಲ್ಲಿ ಸ್ವಲ್ಪ ಈ ಕೀಟನಾಶಕ ಅಲ್ಲ, ಅದು ಅದೊಂಥರ ಸ್ಮೆಲ್ ಇರ್ತದಲ್ಲ, ಆ ಕಾರಣಕ್ಕೆ ಅದು ಕೀಟಗಳನ್ನ ರೋಗಗಳನ್ನ ಆಕರ್ಷಿಸುತ್ತೆ, ಅದು ದೂರ ಮಾಡ್ತದೆ. ಇನ್ನ ಕೆಲವು ಈ ಸೂಕ್ಷ್ಮ ಜೀವಿಗಳು ನೋಡು, ಅವಕ್ಕೆ ಬಾರಿ ಇಷ್ಟ ಅಂತದ. ಓ ಇದು ಸ್ಮೆಲ್ಲಯ್ಯ, ಹಿಂಡಿ ಸ್ಮೆಲ್ ಇರ್ತದಲ್ಲ, ಅದಿಷ್ಟ ಆಗಿ ಎಲ್ಲ ಬಂದು ಅಲ್ಲೇ ಹಿಂಡಿಗೆ ಅಂಟ್ಕೊಬಿಡ್ತವೆ. ಇನ್ನು ಹೆಚ್ಚಿಗೆ ಆಯ್ತವೆ, ಇನ್ನು ಹೆಚ್ಚಿಗೆ ಆಯ್ತವೆ. ಸೂಕ್ಷ್ಮಾಣುಜೀವಿಗಳು ನಮ್ ಭೂಮಿಲಿ ಜಾಸ್ತಿ ಆಯ್ತವ. ಹಂಗೆ ನೀನು ಈಗ ಮಾಮೂಲಿ ಆಗ್ಲೇ ಹೇಳ್ದಲ್ಲಪ್ಪ ಗೋಡು ಹೆರ್ಕಳತರ ಅಂತ ಹೇಳ್ಬಿಟ್ಟು, ಜಾಸ್ತಿ ಇತ್ತು ಅಂತ ಅಂದ್ರೆ ಹಂಗೊಂದಷ್ಟು ಹಾಕೊಳ್ಳನ. ಇಲ್ಲ ಜಾಸ್ತಿ ಇಲ್ಲ ಅಂತ ಅಂದ್ರೆ ನಾವೆಲ್ಲಿ ಗಿಡ ಹಾಕ್ತಿವ ಈಗ ನೀನ್ ಹೇಳಂಗ್, ಇತ್ತೀಚೆಗೆಲ್ಲವ ಈ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಬೆಳಿತೀವಿ. ಬಾಳೆ ಆಯ್ತು, ಬದನೆ ಆಯ್ತು, ಮೆಣಸಿನಕಾಯಿ ಆಯ್ತು, ಅಡಿಕೆ, ತೆಂಗು ಅಂತ ಅನ್ಕೊಂಡು, ಮಾವು, ಆಮೇಲೆ ಸಪೋಟ, ಮೋಸಂಬಿ ಇಂಥವೆಲ್ಲ ಬೆಳ್ಕೊತೀವಲ್ಲ. ಆ ಗಿಡ ಹಾಕುವಾಗ ಹೆಂಗ ಗುಂಡಿ ತೆಗೆದಿರ್ತೀವಿ, ಒಂದ್ ಹಿಡಿ ತರದು ಹಾಕೋದು, ಹಿಂಡಿನ ಬಡ್ಡೆಗೆ, ಹಂಗೆ ಹಿಂಡಿನ ಹಿಪ್ಪೆ ಹಿಂಡಿನ ತರದು ಒಂದ್ ಹಿಡಿ ಹಾಕೋದು. ಅದಕ್ಕೆ ಬೇಕಾಗಿರೋ ಪೋಷಕಾಂಶ ಸಿಕ್ತು, ಆಮೇಲೆ ಅದಕ್ಕೆ ಈ ಎತ್ತದ ರೋಗ ಮತ್ತೆ ಕೀಟ ಬರದಂಗೆ ತಡೀತದೆ, ಸೂಕ್ಷ್ಮಾಣು ಜೀವಿಗಳನ್ನ ಜಾಸ್ತಿ ಇಂಪ್ರೂವ್ ಮಾಡ್ತದೆ. ಇಷ್ಟೆಲ್ಲ ಅನುಕೂಲ ಇರೋಂತದ್ದ ನಾವು ಮರ್ತ್ಬಿಟ್ಟು ಕೂತ್ಬಿಟ್ಟಿದೀವಿ ಈಗ. ಅದ ಮರಿಬಾರ್ದು, ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನೋಡೋದು ಎಷ್ಟು ಮುಖ್ಯ ಅಂತ ಅಂದ್ರೆ ಶಂಕರಣ, ಈಗ ಏನ್ ನಾವು ಇದ್ ಹೇಳ್ತೀವಲ್ಲಪ್ಪ ಸಾರಜನಕ ರಂಜಕ ಪೊಟಾಷ್ ಅಂತ ಹೇಳ್ಬಿಟ್ಟು, ಅದರ ಎಲ್ಲಾ ಅಂಶಗಳು ಇರ್ತವೆ ಹಿಂಡಿಲಿ. ಹಿಂಡಿಲಿ ಅದ್ರ ಜೊತೆಗೆ ಬೆಳಗ್ ಬೇಕಾದಂತ ಬೇರೆ ಬೇರೆ ಕೆಲವು ಲಘು ಪೋಷಕಾಂಶಗಳಿದಾವಲ್ಲ, ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತ್ತು, ಬೋರಾನು, ಮಾಲಿಬ್ಡಿಮ್, ಇಂಥವು ಇರ್ತಾವಂತದ್ರಲ್ಲಿ ಇಂಥವು ಇರೋದ್ರಿಂದ ಅವೆಲ್ಲ ಸಿಗ್ತದ. ಒಂದ್ ಗಿಡಕ್ಕೆ ಏನ್ ಬೆಳವಣಿಗೆ ಬೇಕೋ ಅದೆಲ್ಲವ ಸಿಗುತ್ತೆ. ಇಷ್ಟೆಲ್ಲ ಸಿಗಂತ ಒಂದು ಹಿಂಡಿಯ ನಾವ್ ಯಾಕೆ ಬಿಡ್ಬೇಕು? ಅಲ್ಲ ಬಿಡೋದ್ ಬೇಡ, ಈಗ ಬಳಸ್ಲೇಬೇಕು ಅಂತ. ನಾನು ಅದಕ್ಕೆ ನಮ್ಮ ಹೈಟೆಕ್ ಚಂದ್ರಕನ್ ಕೇಳಿತ್ತು, ನಿಮ್ ಮೊಬೈಲ್ ಅಲ್ಲಿ ಬರೀ ಅದು ಇದು ನೋಡ್ತಿರ್ತಿ ಅಂತ. ಅಂದ್ರೆ ಅವಳು ತಿಳ್ಕೊಂಡವಳೆ, ತಿಳ್ಕೊಂಡವಳೆ ಮೇಲೆ ಸಾಲದಕ್ಕೆ ಯಾಕೆ ಸೈಲೆಂಟ್ ಆಗಿ ಕೂತೊಳ್ಗೊತ್ತಾ? ಈಗ ಅವಳು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ನಿನ್ನಿಂದ ವಿಷಯ ತಿಳ್ಕೊಬಹುದು. ಹೇಳಿಲ್ಲ ಅಂದ್ರೆ ಮತ್ತೆ ಹೇಳಣ್ಣ. ಯಾಕೋತಾ, ನಾನ್ ಅಣೆ ಹೇಳಿದ ಯೂಸ್ ಒಂದಲ್ಲ, ನಂಗೆ ಗೊತ್ತಿರ್ಲಿಲ್ಲ, ನಂಗೆ ಒಸಿ ಗೊತ್ತಿತ್ತು ಅಣೆ ಎಷ್ಟು ಚೆನ್ನಾಗಿ ಹೇಳ್ತು. ಅದಕ್ಕೆ ಮತ್ತೆ ನೀನು ಸುಮ್ಮನೆ ಸ್ವಲ್ಪ ಭಯ ಭಕ್ತಿನೋ ಐತೆ ಅವಳಿಗೆ, ಮಧ್ಯದಲ್ಲಿ ಭಯ ಕೊಟ್ಟರೆ ಎಲ್ಲಿ ಬೈತಾನೆ ಇವನು ಅಂತ ಅವಳು ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡೋದು. ಶಂಕರಣ್ಣ ಅಲ್ಲಿ ಗಂಟನೂ ಕಿವಿ ನಿನ್ ಮಾತಿನ ಕಡೆ ಇರ್ತದೆ, ಕಣ್ಣೋಳ್ ಮೊಬೈಲ್ ಕಡೆ ಇರ್ತದೆ. ಇಲ್ಲ ಪಾಪ ಏನೋ ಹೊಸ ಮೊಬೈಲ್ ತಗೊಂಡಳೋ ನೋಡ್ಕೊಳ್ಳಿ ಬಿಡುದು. ನಿಂಗೆ ಮೊಬೈಲ್ ನೋಡಿದ್ರೆ ನಂಗೆ ಏನ್ ಬೇಸರ ಹಾಕಲ್ಲ, ಆ ಬೆಳಕು ನನ್ನ ಕಣ್ಣು ಚುಚ್ಚುತ್ತದಲ್ಲ. ಅಲ್ಲಿ ಹೋಗೋದ ಚುಚ್ಚಕ್ಕೆ ಅಲ್ಲ ಅಂದ್ರೆ ಅಲ್ಲಲ್ಲ ಬೆಳಕು ಕಾಣ್ತಿರ್ತದಲ್ಲ ಹಾಳ ಕಣ್ಣು ಏನೋ ಒಂಥರ ಬೆಳಕು ಅಂತ ಕಟ್ಟಿ ಕೇಳಿಲ್ಲ. ನಿನ್ ಕಣ್ಣು ಐತಲ್ಲ ಇಲ್ಲ ಕಣ್ಣು ಬಿದ್ದಿರೋದು ಆ ಮೊಬೈಲ್ ಮೇಲೆ ಕಣ್ಣು ಬಿದ್ದಿರೋದು. ಯಾಕೋ ಹೊಸ ಕಣ್ಣು ಹಿಂಗೇ ಬಿಡ್ತೈತಾಣೆ. ಹಂಗಾಗಿ ಶಂಕರಣ್ಣ ಅದ್ರ ಜೊತೆಗೆ ಈ ಹಿಂಡಿ ಹಾಕ್ಬಿಟ್ಟು ಕೆಲವು ಪ್ರಯೋಗ ಮಾಡೋರಂತೆ. ಯಾವ್ದ್ರ ಮೇಲೆ? ಯೂನಿವರ್ಸಿಟಿ ಅಲ್ಲಿ ಇರ್ತಾವಲ್ಲಪ್ಪ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೇಂದ್ರಗಳು. ಅಲ್ಲೆಲ್ಲವ ಹಿಂಡಿ ಹಾಕ್ ಬರೀ ಹಿಂಡಿ ಹಾಕೋದು, ಹಿಂಡಿ ಹಾಕ್ಬಿಟ್ಟು ಒಂದ್ ಗಿಡ ನೆಡೋದು, ಹಿಂಡಿ ಹಾಕ್ತಾನೆ ಇನ್ನೊಂದ್ ಗಿಡ ನೆಡೋದು. ಅಂದ್ರೆ ಯಾವ ತರ ಪರಿಣಾಮ ಬೀರುತ್ತೆ, ಯಾವ ತರ ಪೋಷಕಾಂಶದಿಂದ ಯಾವ ತರ ಬೆಳೆ ಬರಬಹುದು, ಯಾವ ತರ ಬೆಳೆ ಬರಬಹುದು ಅಂತ ಹೇಳ್ಬಿಟ್ಟು ಅದರಲ್ಲಿ ಸುಮಾರು ಕೆಲವು ಬೆಳೆಗಳಲ್ಲಿ 5% 6% ಹೆಚ್ಚೆಚ್ಚು ಒಳ್ಳೊಳ್ಳೆ ಇಳುವರಿ ಬಂದೈತೆ, ಜಾಸ್ತಿ ಬಂದೈತೆ. ಈ ಹತ್ತಿಲಂತವೆ 37% ಜಾಸ್ತಿ ಬಂದು, ಭತ್ತದಲ್ಲಿ ಬಳಕೆ ಮಾಡಿದ್ರೆ 20% ಜಾಸ್ತಿ ಆಯ್ತದಂತೆ. ಈ ತರದ್ದೆಲ್ಲ ಮಾಡಿ ಹಿಂಡಿಯಿಂದಲೂ ಕೂಡ ಸಾಕಷ್ಟು ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ಕಂಡಿಡ್ಕೊಂಡವ್ರೆ. ಹಂಗಾಗಿ ಹಿಂಡಿನ ಹೆಚ್ಚು ನಾವು ಬಳಕೆಯನ್ನ ಮಾಡ್ಬೇಕು. ಹಂಗಾಗಿ ಈಗೇನ್ ಕಷ್ಟ ಇಲ್ಲ ಕಣಪ್ಪ, ಈಗೇನ್ ಅಂಗಡಿ ಮನೆಗೆ ಹೋಗ್ತಾರ ಅಂತ ಅಗತ್ಯ ಇಲ್ಲ. ಇಲ್ಲ ಅಲ್ಲಿ ಫ್ಯಾಕ್ಟರಿಗಳು ಹುಡ್ಕೊಂಡು ಹೋಗಂಗಿಲ್ಲ, ಅಲ್ಲಲ್ಲ ಗಾಣ ಮಾಡ್ಕೊಂಡವ್ರಲ್ಲಿ ಏನ್ ಹೊಸ ಗಾಣವ ಹಾಸನದಲ್ಲೇ ಒಂದ್ 3-4 ಆಯ್ತಾ. ಗಾಣ ತಕ್ಕ ಹೋಗೋದು, ನಮ್ಗೆ ಯಾವ ಹಿಂಡಿ ಬೇಕೋ ತಗೊಳ್ಳೋದು ಬರೋದು. ಅದೇನ್ ನೀನ್ ಸಾರ್ಗ್ ಹಾಕ್ತೀಯ, ಕೊಬ್ಬರಿ ಮಿಠಾಯಿ ಮಾಡ್ತೀಯ, ಇಲ್ಲ ಕಡಲೆ ಮಿಠಾಯಿ ಮಾಡ್ತೀಯ, ಅದಕ್ಕೆ ಬಳಕೆ ಮಾಡ್ಕೊಂಡು ಉಳಿದಿದ್ದನ್ನ. ನೀನು ಹೇಳೋ ವಿಚಾರಕ್ಕೆ ಇನ್ನೊಂದು ಹೇಳಿದೆ, ನಾನೀಗ ಆ ಗಾಣಗಳ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವ್ನ್ ಯಾವನ್ ಯಾವ್ಯಾವ ತರ ತಂದ್ಕೊಂಡಿರ್ತಾನೋ ಏನೋ. ನೀನ್ ಆಗ್ಲೇ ಹೇಳ್ದಂಗೆ ಶುದ್ಧವಾಗಿದ್ರೆ ಪರವಾಗಿಲ್ಲಪ್ಪ, ಅಶುದ್ಧವಾಗಿದ್ಬಿಟ್ಟು ನಾನು ಕೊಪ್ಪರಿ ಮಿಠಾಯಿ ಮಾಡ್ಕೊತೀನಿ ಅಂತ ಹಾಕಬಿಟ್ಟು ಅಲ್ಲಿ ಕಟ್ಟಮ್ ಕಟ್ಟಮ್ ಅಂತ ಬರೀ ಕಲ್ನೆ ಹಾಕಲ್ಲ. ಅದಕ್ಕೆ ನೀನ್ ಹೇಳಿದಕ್ ಒಂದ್ ಮಾತು ಅಣೆ, ಈಗ ಅವಳು ನೋಡ್ ಆಗ್ಲಿಂದ ಯಾಕೋ ತರ ತೋರಿಲ್ಲ ಅವಳೆ, ಅದು ಹೋಗಕ್ ಹೇಳ್ತೀನಿ. ನಾನ್ ಅನ್ಕಂಡ್ ಈಗ ನಾವು ಬೆಳ್ದಿತ್ತ ತಗೊಂಡೋಗಿ ನಾವೇ ಎಣ್ಣೆ ಬಿಡಿಸ್ಕೊಂಡು ಆ ಹಿಂಡಿ ತನ್ಕೊಂಡು ನಾವು ಚೆನ್ನಾಗಿತ್ತ ಸಿಸಿ ಆಗಿತ್ತ ತಿಂಡಿಗೆ ಅವಕ್ಕೆ ಅವಕ್ಕೆ ಬಳಸ್ಕೊಳ್ಳೋಣ, ಹೆಚ್ಚಾಯ್ತಾ ತಗ ಬಂದ್ಬಿಟ್ಟು ಕಡೆಗೆ ಹೊಲಕ್ಕೆ ಜಮೀನಿಗೆ ತೋಟದ ಬೆಳೆಗಳಿಗೆ ಹಾಕಬಹುದು ಅಲ್ವಾ. ಈಗ ನಾವ್ ಬೆಳೆದಿದ್ನು ಮಾಡೋಣ ಶಂಕರಣ, ಈಗೇನ್ ಗಾಣಕ್ಕೆ ದೂರ ಹೋಗಂಗಿಲ್ಲ, ಅಲ್ಲ ನಮ್ಮ ಮನೆ ತವಲೇ ಒಂದೈತೆ ಆಯ್ತಾ. ಬೆಳೆದಿಲ್ವಾ

ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ಕೆಳಗರೆ ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6:11. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಅವಲೋಕನ, 6:51 ನಮ್ಮ ನಿಲಯದಿಂದ ಅಂತ್ಯಾಕ್ಷರಿ ನೇರ ಪ್ರಸಾರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ 9:00 ಯುವವಾಣಿ, ಇದರಲ್ಲಿ ಪಾರಿಜಾತ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸಲಿದ್ದಾರೆ ಸುಜಾತಾ ಎಫ್ ತೊಳವಾರ್. ನಂತರ ಚಂದನ್ ವಿಎಚ್ ಅವರಿಂದ ಉದ್ಯೋಗ ಮಾಹಿತಿ ಕೇಳಬಹುದು. 9:30 ಯಕ್ಷಗಾನ, 10:00 ಭಾವನಾ ಅಂತರಾಳದ ಹೋಬನ ಪ್ರಸ್ತುತಿ ನಿಸರ್ಗ ಹೆಚ್ಆರ್. 10:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳನ್ನು ಆಲಿಸಬಹುದು. 6:50 ರೈತರಿಗೆ ಸಲಹೆ. 7:15 ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಂಡಳಿ.